ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ರೈತ ಬಾಂಧವರೇ, ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಹಾಗೂ ನಮಸ್ಕಾರ. ಇಂದಿನ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಮಲ್ಲಿಗೆ ಹೂವಿನ ಕೃಷಿ ಅನುಭವ ಕುರಿತು ಶ್ರೀ ಗಣಿಸಾಬ್ ಕೆ ಅವರೊಂದಿಗೆ ಸಂದರ್ಶನವನ್ನು ಕೇಳಿ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ವಿಜಯನಗರ ಜಿಲ್ಲೆಯ ಹೂವಿನ ನಾಡೆಂದೇ ಪ್ರಸಿದ್ಧವಾಗಿರ್ತಕ್ಕಂಥ ಹೂವಿನ ಹಡಗಲಿಯಲ್ಲಿ ಇರುವಂತಹ ರೈತರನ್ನು ಇವತ್ತು ಮಾತನಾಡಿಸೋಣ. ನಮ್ಮೊಟ್ಟಿಗೆ ಇದ್ದಾರೆ ಇವತ್ತು ಗಣಿಸಾಬ್ ಕೆ. ಇವರು ಹೂವಿನ ವ್ಯಾಪಾರಿಗಳು ಹೌದು ಮತ್ತು ಹೂವಿನ ಬೆಳೆಗಾರರು ಹೌದು. ಇವರ ಈ ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಳಿಕ್ಕೆ ನಮ್ಮೊಟ್ಟಿಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಗಣಿಸಾಬ್ ಅವರೇ. ನಮಸ್ಕಾರ, ಹೇಳಿ ಸರ್. ಗಣಿಸಾಬ್ ಅವರೇ, ನಿಮಗೆ ಕೃಷಿಯ ನಂಟು ಯಾವಾಗಿನಿಂದ ಇದೆ? ನಮಗೆ 12 ವರ್ಷದಿಂದ ಇದೆ ಸರ್. ಅಂದರೆ 12 ವರ್ಷದಿಂದ ಏನೇನು ನೀವು ಬೆಳಿಲಿಕ್ಕೆ ಶುರು? ಮೆಕ್ಕೆಜೋಳ ಹಾಕ್ತಿದ್ವಿ ಸರ್ ಫಸ್ಟಿಗೆ. ಮೊದಲು ಆಮೇಲೆ ಉಣ್ಣಜೋಳ ಹಾಕ್ತಿದ್ವಿ, ಅದ್ರಾಗ ಇದು ತೊಗರಿ ಹಾಕ್ತಿದ್ವಿ, ಆಮೇಲೆ ರಾಗಿ ಬೆಳೆದಿವಿ. ಹ್ಞೂ ಸರ್. ಅವೆಲ್ಲ ಅದಾದ್ಮೇಲೆ ಬೋರ್ ಹಾಕ್ಸಿದ್ವಿ. ಬೋರ್ ಹಾಕ್ಸಿದ್ಮೇಲೆ ಮಲ್ಲಿಗೆ ಗಿಡ ಹಚ್ಚಿದ್ವಿ. ಮಲ್ಲಿಗೆ ಗಿಡ 1 ಎಕರೆ ಹಚ್ಚಿದ್ವಿ ಸರ್. ಮಲ್ಲಿಗೆ ತೆಗೆದಿವಿ ಮಗ್ಗಿ. ಆಮೇಲೆ ಮತ್ತೆ ಅದು ಆದಮೇಲೆ ದುಂಡು ಮಲ್ಲಿಗೆ ಹಚ್ಚಿದ್ದೀವಿ, ಅದು ತೆಗೆದಿವಿ. ಆಮೇಲೆ ಕಾಕಡ ಹಚ್ಚಿವಿ ಸರ್, ಅದು ಐತೆ. ಆಮೇಲೆ ಮೆಣಸಿನ ಗಿಡ ಬೆಳೆದಿವಿ, ಬೆಳೆದಿವಿ. ಆಮೇಲೆ ಚೆಂಡು ಹೂವು ಅದು ಬೆಳೆದಿವಿ ಸರ್. ಸೊ ಇಷ್ಟೆಲ್ಲ ವೈವಿಧ್ಯವಾಗಿರ್ತಕ್ಕಂಥ ಬೆಳೆಗಳನ್ನೆಲ್ಲ ಬೆಳೀತಾ ಬಂದಿದ್ದೀವಿ. ಅಂದ್ರೆ ಈಗ ನಿಮ್ಮ ಪಾರಂಪರಿಕ ಬೆಳೆಗಳು ಬೆಳೆಯುವುದಿನ ಇದೆಯಾ? ಇನ್ನು ಜೋಳ ಆಗಿರ್ಬೋದು, ಮೆಕ್ಕೆಜೋಳ ಆಗಿರ್ಬೋದು. ಹೂವಿನ ಗಿಡ ಅದಾವ ಸರ್. ಅಲ್ಲ, ಹೂವಿನ ಗಿಡ ಇದೆ. ಆದ್ರೆ ಈಗ ಜೋಳ ಮೆಕ್ಕೆಜೋಳ ಅವೆಲ್ಲ ತೆಗೆದು ಬಿಟ್ಟಿವಿ ನಾವು. ಅವನ್ನ ಸಂಪೂರ್ಣವಾಗಿ ಕೈ ಬಿಟ್ಟಿದ್ದೀವಿ, ಅದು ತೆಗೆದು ಬಿಟ್ಟಿವಿ. ಸೊ ಬರೀ ಎಲ್ಲ ಹೂವು. ಸಂಪೂರ್ಣವಾಗಿ ಈಗ ವಾಣಿಜ್ಯ ಬೆಳೆಗೆ ನೀವು ಬಂದಿದ್ದೀರಿ. ಬರೀ ಹೂವಿನ ಗಿಡನೆ, ಮಲ್ಲಿಗೆ, ದುಂಡು ಮಲ್ಲಿಗೆ, ಕಾಕಡ, ಚೆಂಡು ಹೂವು, ಆಮೇಲೆ ಇದು ಸ್ವಲ್ಪ ಮೆಣಸಿನ ಗಿಡ ಬೆಳೀತು. ಸಂಪೂರ್ಣವಾಗಿ ಅವುಗಳನ್ನು ಕೈ ಬಿಡೋದಕ್ಕೆ ಕಾರಣ ಏನು? ಅವು ಬಿಡಾಕ ಇದು ಫಾಯ್ದೆ ಆಯ್ತಲ್ಲ ಸರ್, ನಮಗೆ ಒಳ್ಳೆ ಫಾಯ್ದೆ ಐತೆ. ಅಂಗಡಿ ಮಾರ್ತೀವಿ, 1 ಕೆಜಿಗೆ 300-400 ರೂಪಾಯಿ ಕೆಜಿ ಆಗ್ತೈತೆ. ಒಂದೊಂದು ಟೈಮ್ನಾಗ 500 ರೂಪಾಯಿ ತಾನೇ ಆಗ್ತದೆ ಸರ್ ಹೂವು ಬೆಳೆ. ಮಲ್ಲಿಗೆ ಹೂವು ಕೆಜಿ. ಗದಗಿಗೆ ಹಾಕ್ತೀವಿ, ಹೊಸಪೇಟೆಗೆ ಹಾಕ್ತೀವಿ, ಶಿವಮೊಗ್ಗ ಹಾಕ್ತೀವಿ, ದಾವಣಗೆರೆ ಹಾಕ್ತೀವಿ, ಹಾವೇರಿ ಹಾಕ್ತೀವಿ. ಅಂದ್ರೆ ಈಗ ಹೂವಿನ ವ್ಯಾಪಾರದಲ್ಲಿ ಲಾಭ ಇದೆ. ಲಾಭ ಇದೆ. ಹೂವಿನ ಬೆಳೆಯಲ್ಲೂ ಸಹಿತ ಲಾಭ ಇದೆ ಅನ್ನೋದನ್ನ ಗಮನದಲ್ಲಿಟ್ಕೊಂಡು ನೀವು ಹೂವಿನ ಬೆಳೆಗೆ ಬಂದಿದ್ದೀರಿ. ಅದು ಬೆಳೆಗೆ ಬಂದ್ಬಿಟ್ಟು ಈ ಹೂವಿನ ಬೆಳೆಯನ್ನು ಬೆಳಿಲಿಕ್ಕೆ ಶುರು ಮಾಡಿದ್ದು 12 ವರ್ಷದಿಂದ. 12 ವರ್ಷದಿಂದ ಸರಿ. ಈ ನಿಮಗೆ ಈ ಹೂವಿನ ಬೆಳೆಯನ್ನು ಬೆಳಿಬೇಕು ಅನ್ನುವಂತಹ ಅನುಭವ ಒಂದಿಷ್ಟಾದ್ರೂ ಬೇಕಲ್ವಾ? ಅದನ್ನು ಎಲ್ಲೆಲ್ಲಿ ಕಲ್ತ್ಕೊಂಡ್ರಿ, ಹೇಗೆ ಅದರ ಜ್ಞಾನ ಪಡ್ಕೊಂಡ್ರಿ ಅಂತ? ಅದು ಹೊಲ ಸಾಗ್ ಮಾಡ್ಬೇಕು ಸರ್. ಅಲ್ಲ, ನಿಮಗೆ ಆ ಥರದ್ದು ಏನಾದರೂ ಒಂದು ನಾನು ಈಗ ನೀವು ಹೂವಿನ ಬೆಳಿಬೇಕು ಅನ್ನೋದಾದರೆ ಎಲ್ಲಾದರೂ ಹೂವು ಬೆಳೆಗಾರನಾದರೂ ಭೇಟಿ ಮಾಡಿ ಅಲ್ಲಿ ಹೇಗೆ ಬೆಳೀತಾರೆ, ಏನು ಮಾಡ್ತಾರೆ? ಅವೆಲ್ಲ ನೋಡೆ ಸರ್, ನಾವೆಲ್ಲ ಹಚ್ಚಿರೋದು ಬೇರೆ ಹಚ್ಚಿದ್ದು ನೋಡಿ ನಾವು ಹಚ್ಚಿವಿ ಸರ್. ಅವರು ಎಲ್ಲ ಇಳುವರಿ ಬಂದಿದ್ದು, ಅವರೆಲ್ಲ ಬೆಳೆಯೋದು, ಅವರೆಲ್ಲ ದುಡಿಯೋದು ನೋಡಿ ನಾವು ಹಚ್ಚಿವಿ. ಸರಿ, ಈಗ ನೀವು ಮೊದಲು 12 ವರ್ಷದ ಹಿಂದೆ ಹೂವನ್ನು ಬೆಳಿಲಿಕ್ಕೆ ಶುರು ಮಾಡಿದ್ರಿ, ಮೊದಲು ಯಾವ ಹೂವನ್ನು ಹಚ್ಚಿದ್ರಿ? ಮೊದಲು ಇದು ಮಲ್ಲಿಗೆನ ಹಚ್ಚಿದ್ದು ಫಸ್ಟ್ ಮಲ್ಲಿಗೆ. ಮಲ್ಲಿಗೆಯಲ್ಲಿ ಈಗ ಒಂದು ಕಾಕಡ ಇದೆ, ಅದು ವಾಸನೆ ಇರಲ್ಲ, ಅದು ಒಂಥರ ಹೂ. ಹೌದೌದು. ಮಲ್ಲಿಗೆ ಅದ ಸರ್ ಒಳ್ಳೆ ಒಳ್ಳೆ ಹೂ, ಹೆಸರು ವಾಸಿ ಅಂದ್ರೆ ಮಲ್ಲಿಗೆನ, ಅಡಗಲಿ ಮಲ್ಲಿಗೆ. ಅಡಗಲಿ ಮಲ್ಲಿಗೆ ಸ್ಪೆಷಲ್. ಆಮೇಲೆ ದುಂಡು ಮಲ್ಲಿಗೆ, ಅದು ತಮಿಳ್ನಾಡ್ಲಿಂದ ತರಿಸಿದ್ರು ಸರ್ ಆಗಿ, ಅಲ್ಲಿಂದ ತರಿಸಿ ಹಚ್ಚಿದ್ದು. ಇದು ಕಾಕಡ ಆಗಿ ಶಿವಮೊಗ್ಗಲಿಂದ ತಂದಿದ್ರು. ಶಿವಮೊಗ್ಗಲಿಂದ ತಂದು ಹಚ್ಚಿದ್ದು. ಈಗ ನೀವು ದುಂಡು ಮಲ್ಲಿಗೆನು ಬೆಳಿತಾ ಇದ್ರಿ? ಬೆಳಿತೀವಿ ಸರ್. ಮಲ್ಲಿಗೆನೂ ಬೆಳಿತೀವಿ. ಮಲ್ಲಿಗೆನೂ ಐತೆ, ಕಾಕಡಾನೂ ಇದೆ. ಕಾಕಡಾನೂ ಇದೆ, ಆಮೇಲೆ ಚೆಂಡು ಹೂವು ಅದಾವ, ಇದು ಮೆಣಸಿನ ಗಿಡನೂ ಅದಾವ. ಇಷ್ಟು ನಮ್ಮ ತೋಟದಾಗ ಅದಾವ, ಇಷ್ಟೆಲ್ಲ ಬೆಳಿ ಈಗ ಅದಾವ, ರೆಡಿ ಅದಾವ. ಹ್ಞೂ ಹ್ಞೂ. ಸರಿ, ಇಷ್ಟೆಲ್ಲ ಬೆಳಿಲಿಕ್ಕೆ ಶುರು ಮಾಡಿದ್ರಲ್ವ, ಈ ಮಲ್ಲಿಗೆ ಅಂಟನ್ನು ಅಥವಾ ಮಲ್ಲಿಗೆ ಈ ಹೂವನ್ನು ಬೆಳಿಲಿಕ್ಕೆ ಅದರ ಸಸಿಯನ್ನು ಎಲ್ಲಿಂದ ತರಿಸ್ಕೊಂಡ್ರಿ? ಸಸಿ ಇದೆ ಇನ್ನೊಬ್ಬ ನಗರ ಅಂತ ಹೇಳಿದ್ವಲ್ಲ ಸರ್, ಮಿರಾಕುರಳ್ಳಿ, ಅಲ್ಲಿಂದ ತಂದು ನಮ್ಮ ಹೊಲದಾಗ ಹಚ್ಚಿದ್ದು. ಹೇಗೆ? ಇದು 8 ಅಡಿಗೆ ಒಂದು ಹಚ್ಬೇಕು ಸರ್, ಚಕ್ ಚದರ್. ಅಲ್ಲ, ಈಗ 1 ಎಕರೆಗೆ ಎಷ್ಟು ಸಸಿ? 1 ಎಕರೆಗೆ ಒಂದು 800 ಕುಣಿ ಕೊಂಡ್ಬಿಟ್ರು ಸರ್. ಹೌದಾ? 650 ಹಿಡಿದು 800 ಕುಣಿ ತನಕ ಕೊಂಡ್ಬಿಟ್ರು. ಸಸಿಗಳ ದರ ಹೇಗಿರ್ತದೆ? ಅವು ಅಗಿ ಮಾಡಿರ್ತಾರೆ ಸರ್. ಸಸಿಗಳು ಏನು ರೇಟ್ ಸಿಗ್ತದೆ? ರೇಟ್ ಈಗ 25 ರೂಪಾಯಿಗೆ ಒಂದು ಸರ್, ಅವಾಗ 5 ರೂಪಾಯಿಗೆ ಒಂದು. ನಾವು ತಂದಾಗ 5 ರೂಪಾಯಿ 8 ರೂಪಾಯಿ, ಈಗ 25 ರೂಪಾಯಿ ಈಗ ರೇಟ್. ಹ್ಞೂ ಹ್ಞೂ. ಒಂದಗಿಗೆ ಒಂದಗಿಗೆ ಸರಿ. ಕಾಕಡ ಆಗಿ ಅವಾಗ ರೂಪಾಯಿಗೆ ಒಂದಿದ್ದು ಸರ್, ಈಗ 5 ರೂಪಾಯಿಗೆ ಒಂದು. ಓಹ್, 5 ರೂಪಾಯಿ 5 ರೂಪಾಯಿಲಿಂದ ಹಿಡಿದು 10 ರೂಪಾಯಿವರೆಗೆ ಅದು. ಓಹೋ. ಇದು ದುಂಡು ಮಲ್ಲಿಗೆ 100 ರೂಪಾಯಿಗೆ 100 ಇದ್ದವು ಸರ್ ಅವಾಗ. ಓ, ಹಂಗೆ ಆಗಿ ಅವು ಮೆಣಸಿನ ಗಿಡ ಇದ್ದಂಗೆ ಇಡ್ದವು ದುಂಡು ಮಲ್ಲಿಗೆ. ಕಡಿಮೆ ರೇಟ್ ಇತ್ತು ಅದು? ಕಡಿಮೆ ರೇಟ್ ಅದು. ಈಗ 5 ರೂಪಾಯಿಗೆ ಒಂದು ಆಗ್ಯಾವ ಸರ್ ಅವು. ಅಂದರೆ ಈಗ ಮಲ್ಲಿಗೆ ರೇಟ್ ಜಾಸ್ತಿ ಇದೆ ಸಸಿದು? ಹಾಂ, ಮಲ್ಲಿಗೆ ರೇಟ್ ಜಾಸ್ತಿ, 25 ರೂಪಾಯಿಗೆ ಒಂದು. ಓ, ಆಗಿ ಏನು ವಿಶೇಷ ಇವುಗಳಿಗೂ ಅದಕ್ಕೂ? ಇದು ರೇಟ್ ಏರ್ಕೊಂತ ಹೋಗ್ತೈತಲ್ಲ ಸರ್, ಹಂಗೆ ಕಾಲಮಾನ ಚೇಂಜ್ ಆದಂಗೆಲ್ಲ ಅದು ಚೇಂಜ್ ಹಾಕ್ಯಂತ ಹೋಗ್ತೈತೆ. ಈಗ ಸರಿ, 1 ಎಕರೆಯಲ್ಲಿ ನೀವು ಹೂವಿನ ಬೆಳೆಗಳನ್ನು, ಈಗ ಮಲ್ಲಿಗೆ ಬೆಳೀಲಿ, ದುಂಡು ಮಲ್ಲಿಗೆ ಬೆಳೀಲಿ, ಕಾಕಡ ಬೆಳೀಲಿ, ಆ ಭೂಮಿಯ ಸಿದ್ಧತೆಯನ್ನೆಲ್ಲ ಮೊದಲೆಲ್ಲ ಹೇಗೆ ಮಾಡ್ಕೊಂಡ್ರಿ, ಏನೇನು ಮಾಡ್ಕೊಂಡ್ರಿ? ಮೊದಲು ರಂಟಿ ಹೊಡೆದೇವು ಸರ್, ರಂಟಿ ಹೊಡೆದು ಹರಿಗೀವಿ, ಹರಿಗಿ ಆಮೇಲೆ ಇದು ಲೈನ್ ಬಿಡೋದು, ಅದರದ್ದು ಲೈನ್ ಬಿಟ್ಟು ಕುಣಿ ತೆಗಿಬೇಕು, ಕುಣಿ ತೆಗೆದು ನೀರು ಹಾಕಿ ಗಿಡ ಸಸಿ ಹಚ್ಚೋದು. ಸಸಿ ಹಚ್ಚೋದೆಲ್ಲ ಲೇಬರ್ಸ್ ಕಡೆಯಿಂದನೇ ಮಾಡಿಸ್ತೀರಾ ಅಥವಾ? ಲೇಬರ್ ಥರೆಲ್ಲ ಮಾಡಿವು, ನಾವು ಮಾಡ್ತೀವಿ. ನೀವು ಮಾಡ್ತೀವಿ? ಹಾಂ, ನಾವು ಮಾಡಿವಿ. ಮಿಷಿನ್ಗಳ ಬಳಕೆ ಇದೆಯಾ ಇದರಲ್ಲಿ? ಇಲ್ಲ ಇಲ್ಲ, ಮಿಷಿನ್ ಗಿಷಿನ್ ಏನಿಲ್ಲ. ಹೂವಿನ ಗಿಡಗಳಲ್ಲಿ ಮಿಷಿನ್ಗಳ ಬಳಕೆ ಇಲ್ಲ? ಇಲ್ಲ ಇಲ್ಲ, ಅದು ಸಪ್ರೇಟಾಗಿ ಇರಬೇಕು. ಓ ಹೋ. ಸರಿ, ಈಗ ಮಲ್ಲಿಗೆಯ ಸಸಿಗಳನ್ನು ನಾಟಿ ಮಾಡ್ತೀರಂತ ಇಟ್ಕೊಳ್ಳಿ, ಅವುಗಳ ಆರೈಕೆ ಹೆಂಗೆ, ಏನೇನು ಶುರು ಮಾಡ್ತೀರಾ ಆರಂಭ? ಅದು ಮಲ್ಲಿಗೆ ಸಸಿ ಐತಲ್ಲ ಸರ್, ಕೆಳಗಡೆ ತೆಗ್ದು ತೆಗೆಯೋದು, ಅದು ಹಿಂಗೆ ಹರಿ ಇರ್ತಾವೆ, ಹಿಂಗೆ ಕೆಳಗೆ ಹಾಕೋದು, ಆಮೇಲೆ ಮಣ್ಣು ಹಾಕೋದು, ಅದ್ರ ಮೇಲೆ ಹಾಕಿ ನೀರು ಬಿಡೋದು, 1-6 ತಿಂಗಳು ಆದಮೇಲೆ ಸಸಿ ಹಾಕ್ತಾವೆ ಸರ್, ಬೇರೆ ಬಿಟ್ಟು ಬೇರೆ ಬಿಟ್ಟು. ಹಾಂ ಸರಿ. ಆಮೇಲೆ ಆ ಗಿಡ ಇರ್ತದಲ್ಲ ಸರ್, ಅಲ್ಲಿ ಕಟಿಂಗ್ ಮಾಡೋದು, ಕಟಿಂಗ್ ಮಾಡಿ ಗುದ್ಲಿ ಹಾಕಿ ಕೇಳೋದು. ಹಾಂ, ಕಿತ್ತು ಮತ್ತು ಬೇರೆ ಜಾಗಕ್ಕೆ ಹಚ್ಚೋದು. ಹಚ್ಚೋದು ಅಂದರೆ ಮೊದಲು ನೀವು ಇದನ್ನು ಸಸಿ ತಂದು ಹಾಕಿ ಗಿಡ ಬೆಳೆದು ಗಿಡ ಮಾಡ್ಕೊಳ್ತೀರಿ? ಹಾಂ, ಗಿಡ ಮಾಡ್ಕಂದ್ಮೇಲೆ ಅದು ಮಾಡೋದು. ಆ ಗಿಡನ ಮತ್ತೆ ಬೇರೆ ಕಡೆ ಹಚ್ತೀರಿ? ಹಾಂ, ಬೇರೆ ಹಚ್ತೀವಿ. ಹಾಂ, ಅದು ದೊಡ್ಡ ಗಿಡ ಕೆಲ್ಸಕ್ಕೆ ಬರೋಲ್ಲ ಸರ್, ಆಗಿ ಮಾಡಿದ್ದೆ. ಹಾಂ ಹಾಂ, ಅದ್ರ ಆಯಸ್ ಕಮ್ಮಿ ಆಗ್ತದೆ. ಹಾಂ ಹಾಂ ಹಾಂ. ಸರಿ, ಈಗ ಇದು ಎಷ್ಟು ದಿನದಲ್ಲಿ ಫಸಲನ್ನು ಕೊಡ್ಲಿಕ್ಕೆ ಶುರು ಮಾಡ್ತದೆ ನೀವು ನಾಟಿ ಮಾಡಿದ್ಮೇಲೆ? ಈಗ ನಾಟಿ ಮಾಡಿದ್ಮೇಲೆ 1 ವರ್ಷಕ್ಕೆ ಬರ್ತವೆ ಸರ್. 1 ವರ್ಷಕ್ಕೆ ಕಾಯ್ಬೇಕು? 1 ವರ್ಷಕ್ಕೆ ಕಾಯಮ್ಮ. ಆಮೇಲೆ ಈಗ 500 ಗಿಡ ಹಚ್ತೀವಿ ಸರ್, 500 ಗಿಡಕ್ಕೆ 1-10 ಕೆಜಿ ಬರ್ತವೆ ಫಸ್ಟಿಗೆ. ಆಮೇಲೆ 1 ವರ್ಷಕ್ಕೆ 1-20 ಕೆಜಿ ಬರ್ತವೆ, 1 ವರ್ಷಕ್ಕೆ 1-30 ಕೆಜಿ ಬರ್ತವೆ, 1 ವರ್ಷಕ್ಕೆ 50 ಕೆಜಿ ಬರ್ತವೆ. ಹಿಂಗೆ ವರ್ಷದಿಂದ ವರ್ಷಕ್ಕೆ ಏಕೆಂತ ಹೋಗೋದು ಅದು, ಆಮೇಲೆ ಕಮ್ಮಿ ಹಾಕೇಂತ ಬರ್ತದೆ. ಎಷ್ಟು ವರ್ಷದವರೆಗೆ ಇರುತ್ತೆ ಅದು? 40 ವರ್ಷದಾನೆ ಇರ್ತದೆ ಸರ್. ಅಲ್ಲ, ಎಷ್ಟು ವರ್ಷದವರೆಗೂ ಏರಿಕೆ ಆಗುತ್ತೆ ಇಳುವರಿಯಲ್ಲಿ? ಇಳುವರಿಯಲ್ಲಿ ಎಷ್ಟು ವರ್ಷ ಅಂದರೆ 15 ವರ್ಷ ಫುಲ್ ಬರ್ತದೆ ಸರ್, ಮಲ್ಲಿಗೆ ಜಾಸ್ತಿ ಬರ್ತದೆ. ಹಾಂ, 15 ವರ್ಷದ ನಂತರ ಗಿಡದಿಂದ ಕಡಿಮೆ ಆಗ್ತದೆ? ಕಡಿಮೆ ಆಗ್ಕಂತ ಬರ್ತದೆ. ಓಹೋ, ಆಯಸ್ ಕಮ್ಮಿ ಆಗ್ತದಲ್ಲ ಸರ್, ಅವಾಗಲೇ ಅವು ಗಿಡ ಇರೋದು 40 ವರ್ಷದಾನೆ ಇರ್ತವೆ. ಓಹ್, ಸೊ ಅದು ಮಧ್ಯಮ ಅವಧಿ ಅಂದ್ರೆ 15-20 ವರ್ಷ. ಹಾಂ, ಆಮೇಲೆ ಇಳಿಮುಖ? ಆಮೇಲೆ ಇಳಿಮುಖ. ಆಮೇಲೆ 40 ವರ್ಷದ ನಂತರ ಮತ್ತೆ ಸಸಿಗಳು ಚೇಂಜ್ ಮಾಡಬೇಕಾ? ಹಾಂ, ಅದನ್ನೆಲ್ಲ ಚೇಂಜ್ ಮಾಡ್ಬೇಕು ಸರ್, ತೆಗಿಬೇಕು. ಸರಿ, ಈಗ ಈ ಮಲ್ಲಿಗೆ ಬೆಳೆಯೋದಕ್ಕೆ ಯಾವ್ಯಾವ ರೀತಿಯ ಗೊಬ್ಬರಗಳನ್ನು ಔಷಧಿಗಳನ್ನು ಬಳಕೆ ಮಾಡ್ಕೊಳ್ಳೋದು? ಗೊಬ್ಬರ ಇದಕ್ಕೂ ಏನಾದರೂ ರೋಗಗಳು ಬರ್ತಾ ಇರ್ತವೆ? ಬರ್ತದೆ ಸರ್, ಬರ್ತದೆ. ಇದು ಕಾರ್ಪುಡಿ ರೋಗ ಬರ್ತದೆ ಸರ್, ಮುಟ್ರಿಗಿ ರೋಗ ಬರ್ತದೆ, ಆಮೇಲೆ ಅದು 1-2-3 ನಮೂನಿ ರೋಗ ಬರ್ತದೆ ಸರ್. ಹ್ಞೂ ಹ್ಞೂ. ಗೊಬ್ಬರಗಳ ಬಳಕೆ ಬಗ್ಗೆ ಹೇಳಿ, ಆರಂಭದಲ್ಲಿ ಯಾವ್ಯಾವ ರೀತಿಯ ಗೊಬ್ಬರಗಳನ್ನು ಕೊಡುತ್ತೆ? ಗೊಬ್ಬರ DAP, ಇದು ಪಟ್ಯಾಕ್ಸ್, ಸಟ್ರೇಟ್, ಆಮೇಲೆ 20-20, ಇವು 4-5 ನಮೂನಿ ಗೊಬ್ಬರ ಸೇರಿ ಫೋರೆಟ್ ಕೆಳಗೆ ಹಾಕಿ ಅದು ಆಮೇಲೆ ಗೊಬ್ಬರ ಹಾಕಿ ಮುಚ್ತೀವಿ ಸರ್. ಮಣ್ಣಲ್ಲೇ ಕೊಡ್ತೇವೆ? ಹಾಂ, ಹಾಕ್ತೀವಿ. ಆಮೇಲೆ ಒಂದೊಂದ್ಸರಿ ಹೆಂಗೆ ಮಾಡ್ತೇವೆ ಅಂದರೆ, 1 ವರ್ಷಕ್ಕೆ ಸಗಣಿ ಗೊಬ್ಬರ ಏರಿಸ್ತೀವಿ, ಸಗಣಿ ಗೊಬ್ಬರ ಏರಿಸಿ ಇವೆಲ್ಲ ಗೊಬ್ಬರ ಅದ್ರ ಮೇಲೆ ಹಾಕೋದು, ಮುಚ್ಚಿ ನೀರು ಬಿಡೋದು, ಅದು ಒಳ್ಳೆ ಫಸಲು ತಗೊಂಬರ್ತದೆ. ಹ್ಞೂ ಹ್ಞೂ. ರೋಗಗಳು ಬರ್ತವೆ ಅಂತ ಹೇಳಿದ್ರಿ, ಯಾವ್ಯಾವ ಹಂತದಲ್ಲಿ ಬರುತ್ತೆ ಅಂತ, ಯಾವ್ಯಾವ ಟೈಮಿಗೆ ರೋಗಗಳು ಬರ್ತವೆ? ಈಗ ಬಿಸಿಲುಗಾಲ ಅಲ್ಲ ಸರ್, ಕಾರ್ಪುಡಿ ರೋಗ ಜಾಸ್ತಿ ಅದಕ್ಕೆ. ಆಮೇಲೆ ಸ್ವಲ್ಪ ಮಳೆಗಾಲ ಬಂದರೆ ಮುಟ್ರಿಕೆ ರೋಗ, ಆಮೇಲೆ ಮಜ್ಜಿಗೆ ರೋಗ ಅಂತ ಬರ್ತೈತೆ. ಮಜ್ಜಿಗೆ ರೋಗ? ಹಾಂ, ಮಜ್ಜಿಗೆ ರೋಗ. ಅದು ಹೆಂಗಿರ್ತದೆ? ಬೆಳೆ ಉಪ್ಪಿಡ್ತಾರೆ ಸರ್, ಮುಟ್ರಿಕೆ ಆಗಿ ಬೆಳಕಾಗತ್ತೆ. ಅದಕ್ಕೆ ಸಲ್ಫರ್ ಪುಡಿ ರೋಗ ಮಿಕ್ಸ್ ಮಾಡಿ ಹೊಡಿಬೇಕು ಸರ್. ಸರ್, ಈ ಮಲ್ಲಿಗೆ ತೋಟ ನಿರ್ವಹಣೆಗೆ ನೀರು ಬಹಳ ಮುಖ್ಯ. ಹೌದು ಸರ್. ನೀರಿನ ಮೂಲ ಏನೇನಿದೆ ನಿಮಗೆ? ಬೋರ್ವೆಲ್ ಸರ್, ಬೋರ್ವೆಲ್. ನಮ್ಮ ಬಾವಿ ಗೀವಿ ಅಂತ ಕಾಲವಿಲ್ಲ, ಬೋರ್ವೆಲ್ ನೀರು. ಬೋರ್ ಹಾಕ್ಸಿದ್ವಿ, ಬೋರ್ ನೀರು ಬಿದ್ದರೆ ಅವಾಗ ಗಿಡ ಹಚ್ಚಿದ್ದು. ನೀರು ಹರಿಸುವ ವಿಧಾನ ಏನು? ಸ್ಪ್ರಿಂಕ್ಲರ್ ಬಳಸ್ತಿರೋ? ಹನಿ ನೀರು ಸ್ಪ್ರಿಂಕ್ಲರ್ ಬಳಸಿಲ್ಲ ಸರ್, ನಮ್ಮ ನೀರು ಸಣ್ಣವೂ ಇಲ್ಲ, ಬೇಸಾಯ್ತಾ. ಹನಿ ನೀರಾವರಿ ಏನೂ ಇಲ್ಲ? ಇಲ್ಲ ಇಲ್ಲ ಸರ್, ಏನು ಮಾಡಿಲ್ಲ. ಸಣ್ಣ ಪೈಪ್ ಹಾಕಿ? ಇಲ್ಲ ಇಲ್ಲ ಸರ್. ಗಿಡದ ಬಡ್ಡಿಗೆನೆ ಬಿಡು? ಅವರು ನೀರು ಕಮ್ಮಿ ಇರ್ತದಲ್ಲ ಸರ್, ಅವರು ಅದೆಲ್ಲ ಮಾಡೋದು. ನಮ್ಮೆಲ್ಲ ದೊಡ್ಡ ಮಡಿ ಮಾಡಿ ನೀರು ಬಿಡ್ತೀವಿ ಸರ್. ನೀರಿನ ಕೊರತೆ ಏನಿಲ್ಲ? ಇಲ್ಲ ಇಲ್ಲ. ಗಿಡಕ್ಕೆ ಇಲ್ಲ ನೋಡಿ ಸರ್, ಒಂದು ಗಿಡ ಐತಲ್ಲ ಸರ್, ಆ ಗಿಡಕ್ಕೆ ನಾ ಚಕ್ಕದ್ರೆ ನಾಲ್ಕು ಮೂಲಿ ಮಾಡಿ ನೀರು ಬಿಡ್ತೀವಿ ನಾವು. ಹಂಗೆ ಎರಡು ಮಳೆ ಆಗಲ್ಲ, ಎರಡು ಮಳೆ ಆಗಲ್ಲ. ನೀರು ಜಾಸ್ತಿ ಬೇಕು ಮಲ್ಲಿಗೆ ಗಿಡ? ಫುಲ್ ಇರ್ಬೇಕು ಸರ್ ನೀರು. ಇಂಥ ಟೈಮ್ನಾಗ ಬಿಸಿಲುಗಾಲದಾಗ ನೀರು ಫುಲ್ ಇರ್ಬೇಕು, ಅದಕ್ಕೆ ಮಳೆಗಾಲದಾಗ ಕಮ್ಮಿ ಇದ್ರೆ ನಡೀತೈತೆ. ಈ ಟೈಮ್ನಾಗ ಭಾಳ ಬೇಕು. ನೀರು ಕಟ್ಟೋ ವೇಳೆ ನಿಮಗೆ ಎಲ್ಲ ರೀತಿಯಿಂದಲೂ ಅನುಕೂಲ ಇರ್ತದೆ? ಅಂದರೆ ಕರೆಂಟಿನ ತೊಂದರೆ ಆಗಿರ್ಬೋದು, ಈ ಥರದ ಏನು ಸಮಸ್ಯೆಗಳು ಆಗ್ತಿರ್ತವೆ ಹೇಗೆ? ಏನಿಲ್ಲ ಸರ್, ತೊಂದರೆ ಏನಾಗಿಲ್ಲ. ಯಾವಾಗಾರ ಒಂದ್ಸರಿ ಕರೆಂಟ್ ಹೋಗ್ತಿರ್ತಾವೆ, ಬರ್ತಿರ್ತಾವೆ ಅಷ್ಟೇ. ನಮ್ಮೆಲ್ಲ ಲೈಫ್ ಈಗ ಹಗಲತ್ತಲ್ಲಿ ಕರೆಂಟೇ ಇರಲ್ಲಪ್ಪ, ನಾನು ರಾತ್ರಿ ಕಟ್ಟಬೇಕು, ಈ ಥರದ ಸಮಸ್ಯೆಗಳಿದಾವೆ ನಿಮ್ಮ? ಸಮಸ್ಯೆ ಇಲ್ಲ ಸರ್, ಟೈಮಿಂಗ್ ಐತದೆ. ಈ ಒಂದು ವಾರ ಸರ್ 11 ಗಂಟೆಯಿಂದ 5 ಗಂಟೆವರೆಗೆ ಕೊಡ್ತಾರೆ. ಇನ್ನು ಒಂದು ವಾರ ಬೆಳಿಗ್ಗೆ 4 ಗಂಟೆಯಿಂದ 11 ಗಂಟೆವರೆಗೆ ಕೊಡ್ತಾರೆ. ಒಂದೊಂದು ವಾರ ಶಿಫ್ಟ್ ಅದು, ಶಿಫ್ಟ್ ವೈಸ್ ಕರೆಂಟ್ ಇರ್ತದೆ. ಶಿಫ್ಟ್ ನೀವು ಅದಕ್ಕೆ ಅಡ್ಜಸ್ಟ್ ಆಗಿ ನೀವು ಮಾಡ್ತೀರಾ. ಈಗ ನಿಮ್ಮ ತೋಟದಲ್ಲಿ ಎಷ್ಟು ಜನ ನಿಮ್ಮ ಕುಟುಂಬದ ಸದಸ್ಯರು ಕೆಲಸ ಮಾಡ್ತಿದ್ದಾರೆ? ನಮ್ಮ ಕುಟುಂಬದವ್ರು ಅಂದ್ರೆ ನಾವು ಇಬ್ಬಳ ತಂದೆ ಮಗ ಇರ್ತೀವಿ, ಆಮೇಲೆ ಆಳು ಇರ್ತಾರೆ ಸರ್. ಮಗ್ಗೆ ಏರಿಯಾಕ್ ಬರ್ತಾರಲ್ಲ, ಕೆಲಸ ಮಾಡೋ ಆಳು ಇರ್ತಾವೆ. ಹೂ ಬಿಡಿಸೋದು ಅದೊಂದು ಕಲೆ, ಅದೊಂದು ಸೂಕ್ಷ್ಮ. ಹೌದು ಸರ್, ಕಲೆನ. ಇಲ್ಲಿಯ ಲೇಬರ್ಸ್ಗಳಿಗೆ ಇಲ್ಲೆಲ್ಲ ನಿಮಗೆ ಸೌಲಭ್ಯ ಚೆನ್ನಾಗಿದೆಯಾ? ಚೆನ್ನಾಗಿದೆ ಸರ್, ಸೌಲಭ್ಯ ಇದೆ. ಆಮೇಲೆ ಅವರಿಗೆ ಆಟೋದಾಗ ಕರ್ಕೊಂಡು ಹೋಗ್ಬೇಕು, ಆಟೋದಾಗಿಂದ ಮತ್ತೆ ಮನೆಗೆ ಕರ್ಕೊಂಬರ್ಬೇಕು, ಕೂಲಿ ಕೊಡಬೇಕು. ಕೂಲಿ ದರ ಹೇಗಿದೆ ಇಲ್ಲಿ? ಕೂಲಿ ದರ 200 ರೂಪಾಯಿ ಒಬ್ಬರಿಗೆ ಮಗ್ಗಿ ಹರಿಯಾಕ. ಅಂದರೆ ತೂಕದ ಮೇಲೆ ರೇಟ್? ತೂಕ ಹರಿಯಾಕ 100 ರೂಪಾಯಿ ಕೆ ಜಿ. ಕೂಲಿ ಅಂದರೆ 200 ರೂಪಾಯಿ. ಒಬ್ಬ ಕೂಲಿ ಆಳು ಒಂದು ದಿನದಲ್ಲಿ ಎಷ್ಟು ಕೆ ಜಿ ಮಲ್ಲಿಗೆ ಹರಿತಾರೆ? 3 ಕೆಜಿಯಿಂದ 4 ಕೆಜಿ ಹರಿತಾರೆ ಸರ್. ಕಮ್ಮಿ ಅಂದರೆ 2 ಕೆಜಿ 2.5 ಕೆಜಿ ಹರಿತಾರೆ. ಸೊ ನೀವು ತೂಕದ ಲೆಕ್ಕದಲ್ಲಿ ಕೊಟ್ಟರೆ ಜಾಸ್ತಿ ಹರಿತಾರೆ? ತೂಕದ ಲೆಕ್ಕದ ಅಂದರೆ ಜಾಸ್ತಿ ಹರಿತಾರೆ ಸರ್, 6-6 ಕೆಜಿ ತನಕ ಹರಿತಾರೆ. ಒಬ್ಬೊಬ್ಬರು 3 ಕೆಜಿ ಹಾಕ್ತಾರೆ, ಒಬ್ಬೊಬ್ರು 4 ಕೆಜಿ ಹಾಕ್ತಾರೆ, ಆಗಿಲ್ದಾರೆ 2.5 ಕೆಜಿ ಹರಿತಾರೆ. ಈಗ ಮಲ್ಲಿಗೆ ಯಾವ ತಿಂಗಳಿನಿಂದ ಇಳುವರಿ ಶುರು ಅಂದರೆ ಫಲ ಕೊಡ್ಲಿಕ್ಕೆ ಶುರುವಾಗ್ತದೆ, ಈಗ ಯಾವಾಗ ಅದು ಮುಕ್ತಾಯವಾಗ್ತದೆ ವರ್ಷ? ಈಗ ಮಲ್ಲಿಗೆ ಚಾಲು ಆಗ್ತದೆ ಅಲ್ಲ ಸರ್, ಈಗ ಯುಗಾದಿ ಹಬ್ಬ ಅಲ್ಲ ಸರ್, ನಮಗೆ ತಿಂಗಳ ಗೊತ್ತಾಗಲ್ಲ. ಇಲ್ಲಿಂದ ಚಾಲು ಆಗಿದ್ದು ಇದು ಗೌರಿ ಹುಣ್ಣಿಮೆ ಬರ್ತೈತೆ ಅಲ್ಲ ಸರ್, ಅಲ್ಲಿವರೆಗೆ ಬರ್ತವೆ. ಸೊ ಅಲ್ಲಿವರೆಗೂ ನಿಮಗೆ ಫಲ ಬರ್ತಾ ಇರುತ್ತೆ, ಪ್ರಾಪರ್ಟಿ ಇದ್ದೇ ಇರುತ್ತೆ, ನಿರಂತರವಾಗಿ ನಿಮ್ಮ ತೋಟದಲ್ಲಿ ಕೆಲಸ ಇರ್ತದೆ ಸರ್. ಈಗ 2 ಎಕರೆಯಲ್ಲಿ ಬೆಳೀತಿದ್ರೆ ನೀವು? 1 ಎಕರೆ ಮಲ್ಲಿಗೆ, ಇವೆಲ್ಲ ಚೌ ಚೌ ದುಂಡು ಮಲ್ಲಿಗೆ ಕಾಕಡ ಇವೆಲ್ಲ ಇದೆ. ಈಗ ನಿರಂತರವಾಗಿ ನಿಮಗೆ ಮಾರ್ಚ್ ತಿಂಗಳಿಂದ ಹಿಡಿದು ಅಲ್ಲಿವರೆಗೂ ಗೌರಿ ಹುಣ್ಣಿಮೆವರೆಗೂ ಅಲ್ಲಿವರೆಗೂ ನಿಮಗೆ ನಿರಂತರ ಕೆಲಸ ಇರ್ತದೆ ಸರ್. ಎಷ್ಟು ಜನ ಲೇಬರ್ಸ್ ನಿಮ್ಮಲ್ಲಿ ಕೆಲಸ ಮಾಡ್ತಿರ್ತದೆ? 5 ಜನ 6 ಜನ 10 ಜನ. ಅವು ಹೂ ಹೆಂಗೆ ಹೆಂಗೆ ಹೆಚ್ಚಿಗೆ ಆಗ್ತದೆ ಹಂಗಂಗೆ ಲೇಬರ್ ತಗೊಂತೀವಿ. ಯಾವ ತಿಂಗಳಲ್ಲಿ ಮಲ್ಲಿಗೆ ದರ ಜಾಸ್ತಿ ಇರ್ತದೆ? ಅದು ಇದು ಸರ್ ಆಷಾಢ ತಿಂಗಳ ಇರ್ತದೆ ನೋಡ್ರಿ, ಆಷಾಢ ಅವಾಗ ಫುಲ್ಲು ಮಗ್ಗಿ. ಅಲ್ಲ, ರೇಟ್ ಜಾಸ್ತಿ ಆಗುತ್ತಾ? ರೇಟ್ ಹೆಚ್ಚಿಗೆ ಆಗೋದು ಈಗ ಸರ್, ಈಗ ಯುಗಾದಿ ಹಬ್ಬ, ಯುಗಾದಿ ಹಬ್ಬದಲ್ಲಿ ಜಾಸ್ತಿ, ಆಮೇಲೆ ಇದು ಬಸವ ಜಯಂತಿ ಆ ಟೈಮ್ನಾಗ. ಯಾವ ಟೈಮಲ್ಲಿ ರೇಟ್ ಕಡಿಮೆ ಇರ್ತದೆ? ಅದ ಆಷಾಢನಾಗ ಕಮ್ಮಿ ಇರ್ತದೆ, ಸ್ವಲ್ಪ ರೇಟ್ ಕಡಿಮೆ. ಅವಾಗ 100 ರೂಪಾಯಿ ಕೆ ಜಿ ನಡೀತಾವ ಸರ್, 100 ರೂಪಾಯಿ 80 ರೂಪಾಯಿ 60 ರೂಪಾಯಿ ಹಿಂಗೆ ನಡೀತದೆ. ಈಗ ಬೇರೆ ದಿನದಾಗ 300 400. ಈಗ ಯುಗಾದಿ ಹಬ್ಬ ಐತಲ್ಲ ಸರ್, 500 ರೂಪಾಯಿ ತನ 500 ರೂಪಾಯಿವರೆಗೂ ಆಗುತ್ತೆ. ಎಲ್ಲೆಲ್ಲಿ ನಿಮ್ಮ ಈ ಮಲ್ಲಿಗೆ ಬೆಳೆಯನ್ನು ಮಾರಾಟ ಮಾಡ್ತೀರಿ? ನಾವು ಶಿವಮೊಗ್ಗ ಕಳಿಸ್ತೀವಿ ಸರ್, ಹೊಸಪೇಟೆ ಕಳಿಸ್ತೀವಿ, ಆಮೇಲೆ ಗದಗ, ಹಾವೇರಿ, ದಾವಣಗೆರೆ. ಪ್ರತಿದಿನ ಬಿಡಿಸ್ತೀರಿ? ಪ್ರತಿದಿನ ಬಿಡಿಸ್ತೀವಿ, ಪ್ರತಿದಿನ ಹೋಗ್ಬೇಕು. ಪ್ರತಿದಿನ ಎಷ್ಟು ಕೆ ಜಿ ಸಿಗುತ್ತೆ ಈಗ ನಿಮಗೆ? ಅದು ಪ್ರತಿದಿನ ನಮ್ಮ ಗಿಡ ಎಷ್ಟು ಇರ್ತಾವೆ ಸರ್, ಅದ್ರ ಮೇಲೆ ಅಂದಾಜು ಎಷ್ಟು ಸಿಗ್ತಾ ಇದೆ? ಅಂದಾಜು ಒಂದು 10 ಕೆ ಜಿಯಿಂದ 15 ಕೆ ಜಿ 20 ಕೆ ಜಿ ಹಂಗೆ ಏರಿಕೆ ಬರ್ತೈತೆ, 40 ಕೆ ಜಿವರೆಗೆ ಬರ್ತಾವೆ. ಸರ್ ಈಗ ಶಿವಮೊಗ್ಗ ಕಳಿಸ್ತೀರಿ, ಹುಬ್ಳಿ ಕಳಿಸ್ತೀರಿ ಅಂತ ಹೇಳಿ, ಅಲ್ಲಿ ಮೆಟಾಡೋರ್ ಹೋಗ್ತದೆ ಸರ್ ನಮ್ಮ ಎಲ್ಲ ನಿಮ್ದು ಇದೆಯಾ ಅಥವಾ ಅಲ್ಲಿಂದ ಬೇರೆ? ಇಲ್ಲ, ಬೇರೆ ಬಾಡಿಗೆ ಮಾಡ್ತೇವೆ ಎಲ್ಲರೂ ಸೇರಿ, ರೈತರು ಸೇರಿ ಮಾಡೋದು ಅದು. ಅದರ ಮಗ್ಗೆ ಅವು ಎಷ್ಟು ಕೆ ಜಿ ಹಾಕಿರ್ತಾರೆ ಅದ್ರ ಮೇಲೆ ಲಗೇಜ್, ಅದು ಸಾಗಾಣಿಕೆ ವೆಚ್ಚ ನಿಮ್ಮದು. ಹಾಂ, ಆಮೇಲೆ ಲಗೇಜ್ ಅದು 2 ರೂಪಾಯಿಲಿಂದ ಹಿಡಿದು 5 ರೂಪಾಯಿ ಕೆ ಜಿವರೆಗೆ ಎಬ್ಬಿಸ್ತಾರೆ ಸರ್. ಅದು ಗಾಡಿಗೆ ವರ್ಕೌಟ್ ಆಗಬೇಕಲ್ಲ. ಅಂದರೆ ಒಟ್ಟು ಸಾಗಾಣಿಕೆ ವೆಚ್ಚ ನಿಮ್ಮದು. ಹಾಂ, ಸೊ ಅವರು ನೇರವಾಗಿ ನಿಮಗೆ ಹಣ ಹಾಕ್ತಾರೆ? ಹಾಂ, ಹಾಕ್ತಾರೆ. ಅದು ಮಾರ್ಕೆಟ್ ಹೆಂಗೆ ಆಗ್ತದೆ ಆ ರೇಟ್ ಅವರು. ಈಗ ರೇಟು ಅಲ್ಲಿ ರೇಟು ಅವ್ರು ನಿರ್ಧಾರ ಮಾಡ್ತಾರೋ, ನಿಮ್ಮ ರೇಟ್ ಹೆಂಗೆ ಅವ್ರು? ಇಲ್ಲ ಇಲ್ಲ, ಅವ್ರ ನಿರ್ಧಾರ, ಮಾರ್ಕೆಟ್ನವ್ರ ನಿರ್ಧಾರ. ಇಲ್ಲಿ ನಾವು ಸುಮ್ಮನೆ ಹಾಕೋದು ನಮ್ಮದು. ಒಂದು ವೇಳೆ ಇಲ್ಲಿ ಜಾಸ್ತಿ ಇತ್ತು ಬೆಲೆ, ಅಲ್ಲೇನೋ ಕಮ್ಮಿ ಇತ್ತು, ಏನು ಮಾಡೋಕ್ಕಾಗಲ್ಲ. ಒಂದೊಂದು ಕಡೆ ಒಂದೊಂದು ರೇಟ್ ಆಗ್ತವೆ ಮಾರ್ಕೆಟ್. ಈಗ ಶಿವಮೊಗ್ಗ 400 ಆದರೆ ಗದಗ 350 ಆಗ್ತೈತೆ ಇದು, ಆಮೇಲೆ ಹಾವೇರಿ 350 ಆಗ್ತೈತೆ, ಹೊಸಪೇಟೆ 400 ಆಗ್ತೈತೆ. ಎಲ್ಲಿ 400 ಇರುತ್ತೆ ಅಲ್ಲಿಗೆ ಜಾಸ್ತಿ ಕಳಿಸ್ಬೋದಲ್ಲ? ಇಲ್ಲ ಸರ್, ಹಂಗೆ ಇವತ್ತು ಹೆಚ್ಚಿಗೆ ಹಾಕಿದರೆ ನಾಳೆ ಮತ್ತೆ ರೇಟ್ ಆಗೋಲ್ಲ. ಇವತ್ತು ಹೆಚ್ಚಿಗೆ ಹಾಕಿದರೆ ಗಿರಾಕಿ ಇರೋಂಗಿಲ್ಲ ಸರ್. ತಗೊಳ್ಳಬೇಕಲ್ಲ. ಗ್ರಾಹಕರಿಗೆ ಒಮ್ಮೆ ಕಮಿಟ್ ಆದರೆ ಅಲ್ಲಿ ಏನು ಬೆಲೆ ಇರುತ್ತೆ ಅದಕ್ಕೆ ಕೊಡಲಿಕ್ಕೆ. ಇದು ಶಿವಮೊಗ್ಗ 400 ಆಗತ್ತಲ್ರಿ ಸರ್, ಇದು ಹಾವೇರಿ 300 ಆಗತ್ತೆ. ಇವತ್ತು 400 ಆಗತ್ತೆ ಅಂತೇಳಿ ನಾಳೆ ಅದಕ್ಕೆ ತುಂಬಿಟ್ರೆ ಅಲ್ಲಿ ರೇಟ್ ಕಮ್ಮಿ ಆಗತ್ತೆ. ಹಂಗೆ ಹೌದು. ಸೊ ಒಟ್ಟಾಗಿ ನಿಮಗೆ ಈ ಖರೀದಿದಾರರು ಯಾವಾಗಲೂ ಅವರೇ ಇರ್ತಾರೆ, ಅದು ಬೇರೆ ಬೇರೆ ಆಗ್ತಿರ್ತಾರೆ? ಇಲ್ಲ ಸರ್, ಅವರು 10-12 ಜನ ಮಾರ್ಕೆಟ್ ಆಗ್ತದೆ ಸರ್. ಯಾರಿಗೆ ಬೇಕು ಅವ್ರಿಗೆ ಹಾಕ್ಬೋದು, ಅವರಿಗೆ ಹಾಕ್ಬೇಕು ಅನ್ನೋದೇನಿಲ್ಲ. ನಮಗೆ ಅಡ್ವಾನ್ಸ್ ಕೊಟ್ಟು ಹಿಡ್ಕೊಂಡಿರ್ತಾರೆ ಗಿರಾಕಿಯವರು. ಈಗ ಪ್ರತಿ ತಿಂಗಳ ಆದಾಯ ಹೂವಿನ ಗಿಡದಿಂದ ಎಷ್ಟು ಬರ್ತದೆ? ಒಂದು 10,000-20,000 ಬರ್ತದೆ ಸರ್, ಎಲ್ಲ ಖರ್ಚು ತೆಗೆದು. 20,000, 25,000, 30,000 ಆ ಮಾಲ್ ಹೆಂಗೆಂಗೆ ಬರ್ತೈತೆ ತೋಟಗಳು ಹಂಗಂಗೆ ರೇಟ್ ಇರ್ತಾವೆ. ಅತಿ ಹೆಚ್ಚು ಜಾಸ್ತಿ ಹೋಗಿದೆ ಆದಾಯ? ಅರೆ, ಇದು ಮಲ್ಲಿಗೆ ಸರ್ ಜಾಸ್ತಿ ಆಗಿದೆಯಾ? ಹೌದು ಆಗ್ತದೆ ಸರ್. ಖರ್ಚು ಅಂದ್ರಿ ನೀವು, ಒಂದು ಎಕರೆಗೆ ಖರ್ಚು ಏನೇನು ಬರ್ತದೆ ಗಣಿಸಬಾರೆ ಸರ್? ಫಸ್ಟಿಗೆ ಗಿಡ ಕಟ್ ಮಾಡಬೇಕು. ಆಮೇಲೆ ಅದು ಗಿಡ ಕಟ್ ಮಾಡಿದ್ದೆ ವಾಣ ಮಾಡಿಸ್ಬೇಕು, ಕಡ್ಡಿ ಗಿಡ್ಡಿ ಎಲ್ಲ ಮುರಿದು, ಆಮೇಲೆ ಮಡಿ ಎಲ್ಲ ವಾಣ ಮಾಡಿಸ್ಬೇಕು. ಒಂದು ಎಕರೆಗೆ ಒಂದು 50,000 ರೂಪಾಯಿ ಖರ್ಚು ಬರ್ತದೆ ಸರ್ ಅದು ವಾಣ ಮಾಡೋಕೆ. ಆಮೇಲೆ ಗೊಬ್ಬರ ಎಣ್ಣೆ ಅಂದರೆ ಅದು ಒಂದು 20,000-30,000 ಬರ್ತದೆ. ಇದು ಆರಂಭದ ಖರ್ಚು ಇದು, ಮತ್ತೆ ಈ ಖರ್ಚು ಮತ್ತೆ ವರ್ಷ ವರ್ಷ ಇರ್ತದ? ಇದು ವರ್ಷ ವರ್ಷ ಕಾಯಂ ಸರ್, ಅದು ಕಾಯಂ ವರ್ಷ ವರ್ಷ ಕಟ್ ಮಾಡಬೇಕದು. ಈಗ ನಿಮ್ಮ ಕುಟುಂಬದ ಬಗ್ಗೆ ಹೇಳಿ, ಈ ಕೃಷಿಯಿಂದನೇ ನಿಮ್ಮ ಜೀವನ ಸಾಗ್ತಾ ಇದೆಯಾ, ಪರ್ಯಾಯ ಬೇರೆ ಬೇರೆ ವ್ಯವಹಾರಗಳಿದಾವ ಹೇಗೆ? ನಮ್ಮ ಹೂವಿನ ವ್ಯಾಪಾರ ಕೃಷಿ ಸರ್, ಇಷ್ಟೇ ಸರ್, ನಮ್ದು ಏನಿಲ್ಲ ಬೇರೆ. ಏನಿಲ್ಲ ಬೇರೆ ಏನಿಲ್ಲ, ನಮ್ದು ಜೀವನ ಇದ್ರಾಗೆ. ಮಕ್ಕಳೆಷ್ಟು ಜನ ಇದ್ದಾರೆ? ಮಕ್ಕಳು ಇಬ್ಬರು, ಹೆಣ್ಣು ಒಬ್ಬ ಮಗ. ಏನು ಮಾಡ್ತಿದ್ದಾರೆ ಅವರೆಲ್ಲ? ಇಲ್ಲ, ನಾವು ತಂದೆ ಮಗ ಅಂಗಡಿಯಾಗ ಇದೀವಿ ಸರ್. ಆಮೇಲೆ ಒಂದು ಮಗಳು ಮದುವೆ ಮಾಡಿ ಒಬ್ಬಕಿ ಓದ್ತಾಳೆ. ಏನು ಓದ್ತಿದ್ದಾರೆ? ಬಿ ಕಾಮ್ ಮಾಡ್ತಿದ್ದಾರೆ. ಒಳ್ಳೆಯದು ಗಣೇಶಪ್ಪ ಅವರೇ. ಈಗ ನಮ್ಮಂಥ ಯುವಕರು ಯಾರೇ ಆಗಲಿ, ನಾನು ಕೃಷಿ ಮಾಡಬೇಕು, ಒಂದು ಲಾಭದಾಯಕವಾಗಿರ್ತಕ್ಕಂಥ ಬೆಳೆಗಳನ್ನು ಬೆಳಿಬೇಕು ಅನ್ನೋದಾದರೆ ಯುವಕರು ಯಾವ ಮನಸ್ಥಿತಿಯಲ್ಲಿ ಮುಂದಿನ ಹೆಜ್ಜೆಗಳನ್ನು ಇಡಬೇಕು, ನಿಮ್ಮ ಒಂದು ಕಿವಿ ಮಾತನ್ನು ಹೇಳಿ. ಇದು ಒಳ್ಳೇದು ಸರ್, ನಮ್ಮ ಹೂವಿನ ವ್ಯಾಪಾರನೇ ಒಳ್ಳೇದು ನಮಗೆ. ಅದು ಅದರಾಗೆ ನಾವೆಲ್ಲ ನೋಡೀವಿ, ಅದ್ರಾಗ ಎಷ್ಟು ವಾಣ ಚೆಂದಾಗಿ ಮಾಡ್ಕೊಂಡು ಹೋಗ್ತೀವೋ ಅಷ್ಟು ದೇವ್ರ ದುಡಿಮೆ ಕೊಡ್ತಾನೆ ಹೂವಿನ ಇದ್ರಾಗ ನಮಗೆ. ಅಲ್ಲ, ಎಷ್ಟೋ ಜನ ಉದ್ಯೋಗ ಇಲ್ಲ ಅಂತಾರೆ, ಇರೋ ಭೂಮಿಯನ್ನು ಪಾಳು ಬಿಟ್ಕೊಳ್ತಾರೆ. ಮುಂದಿನ ತಲೆಮಾರಿಗೆ ಕೃಷಿಯ ಒಂದು ಜ್ಞಾನವನ್ನು ಕೊಡಲಿಕ್ಕೂ ಆಗದೇ ಕೈ ಬಿಟ್ಬಿಟ್ಟಿರ್ತಾರೆ. ಸೊ ಅವರೆಲ್ಲ ಕೈಚಲ್ಲಿ ಕೂಡ್ಬಿಡ್ತಾರೆ, ಅಂಥವ್ರಿಗೆಲ್ಲ ಏನು ಹೇಳಿಕ್ಕೆ? ಅವರು ಖರ್ಚು ಹೆಚ್ಚಿಗೆ ಇರ್ತಾವೆ ಸರ್, ಏನೇನೋ ಲಾಸ್ ಮಾಡ್ಕೊಂಡು ಅವ್ರಿಗೆ ಆಗೋದಿಲ್ಲ. ನಮಗೆ ಏನು ಅಂತವಿಲ್ಲ, ನಾವು ಇದ್ರಾಗೆ ಜೀವನ ಸಾಗರ. ಒಬ್ಬ ರೈತನ ಜೀವನ ಯಾವ ರೀತಿ ಸಿಸ್ಟಮೆಟಿಕ್ ಆಗಿರಬೇಕು ನಿಮ್ಮ ಪ್ರಕಾರ? ಸಿಸ್ಟಮೆಟಿಕ್ ಆಗಬೇಕಂದ್ರೆ ಎಲ್ಲ ಅದು ಬಿಟ್ಕೋಬೇಕು ಸರ್, ಅವೆಲ್ಲ ಖರ್ಚು ಮಾಡೋದು, ಆಮೇಲೆ ಬೇರೆ ಬೇರೆ ಖರ್ಚು ಅವೆಲ್ಲ ಆ ಕಡೆಗೆ ಮಾಡಬಾರ್ದು. ಒಳ್ಳೆತನ ಹೋದರೆ ಒಳ್ಳೆ ಜೀವನ ನಡೀತೈತೆ ಅದ್ರಾಗ. ನೀವೀಗ ಅದ ನಾವು 2 ಎಕರೆಗೆ ಜೀವನ ಮಾಡ್ತೀವಿ, ಇಲ್ಲಿದ್ದ ಅಂಗಡಿ ಮಾಡ್ತೀವಿ, ಹೂವಿನ ವ್ಯಾಪಾರ ಮಾಡ್ತೀವಿ, ಅಷ್ಟಾಗಿ ನಮ್ದೆಲ್ಲ ನಡೀತೈತೆ ನೋಡ್ರಿ. ಒಳ್ಳೆಯದು ಗಣೇಶಪ್ಪ ಅವರೇ, ನಮ್ಮ ಇವತ್ತಿನ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಹೂವಿನ ಹಡಗಲಿಯ ಪ್ರಸಿದ್ಧ ಬೆಳೆ ಹೂವು, ಅದರಲ್ಲೂ ಮಲ್ಲಿಗೆ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಮಲ್ಲಿಗೆ ಬೆಳೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿರಿ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಮಲ್ಲಿಗೆ ಹೂವಿನ ಕೃಷಿ ಅನುಭವ ಕುರಿತು ಶ್ರೀ ಗಣಿಸಾಬ್ ಕೆ ಅವರೊಂದಿಗೆ ಸಂದರ್ಶನ ಕೇಳಿದ್ದೀರಿ. ಸಂದರ್ಶಕರು ಸೋಮೇಶ್ ಉಪಾರ್. ರೈತ ಬಾಂಧವರೇ, ಈಗ ಕೃಷಿ ಗೀತೆಗಳನ್ನು ಕೇಳೋಣ. ಹಾಳಾಗುತ್ತಾರ ಸಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಒಂಚೂರ ಹಾಗ ಹಾಳಾಗುತ್ತಾದ ಸಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಒಂಚೂರ ಇರುದಿಲ್ಲ ಸಣ್ಣ ಕುಣಿ ಹಸುರಾರಿ ಗಾಡಿ ಬರ್ತಾವ ಹೋಗ್ತಾವ ಗುಡು ಮಣ್ಣು ಸೆಗಡಿ ಹಾರಾಡತಾವ ಇದಕ ಅಂತಾರ ಹಾರಾಡು ತಿಪ್ಪಿ ಮಾಡಬೇಡ್ರಿ ಎಂದಂದು ನೆರಿಂದ ತಪ್ಪಿ ಹೆಂಗ ಹಾಳಾಗುತ್ತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಒಂಚೂರ ನೆಲದ ಮ್ಯಾಲ ಇರುದಿಲ್ಲ ಸಣ್ಣ ಕುಣಿ ಮಳೆ ನೀರು ಬರ್ತಾವ ನಾಲಿ ನೀರು ಬರ್ತಾವ ತಗಿನ ಸೆಗಣಿ ತೇಲಾಡಿ ಹೋಗ್ತಾರ ತೇಲಾಡು ತಿಪ್ಪಿ ಮಾಡಬೇಡ್ರಿ ಎಂದೆಂದು ನೀರಿಂದ ತಪ್ಪಿ ಹೆಂಗ ಹಾಳಾಗುತ್ತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಒಂಚೂರ ಕಟ್ಟತಿರಿ ಹರಕ ಚೀಲ ಹೊಲ ಮುಟ್ಟದ್ರಾಗ ನಿಮ್ಮ ಗಾಡಿ ಸೋರಿ ಹೋಗುತ್ತಾದ ಗೊಬ್ಬರ ನೋಡ್ರಿ ಇದಕ್ಕ ಅಂತಾರ ನಡೆದಾಡು ತಿಪ್ಪಿ ಮಾಡಬೇಡ್ರಿ ಎಂದೆಂದು ನೀರಿಂದ ತಪ್ಪಿ ಹೆಂಗ ಹಾಳಾಗುತ್ತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಒಂಚೂರ ಬರ್ತೀರಿ ಮನೆ ಕಡೆ ಸರಸರ ಬೆರಸಲಿಲ್ಲಂದ್ರ ಮಣ್ಣಾಗ ಗೊಬ್ಬರ ಬಿಸಿಲು ಗಾಳಿಗೆ ಹಾಳಾಗಿ ಹೋಗ್ತಾದ ಇದಕ ಅಂತಾರ ಮಲಗೂ ತಿಪ್ಪಿ ಮಾಡಬೇಡ್ರಿ ಎಂದೆಂದು ನೀರಿಂಗ ತಪ್ಪಿ ಹೆಂಗ ಹಾಳಾಗುತ್ತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಒಂಚೂರ ಹೆಂಗ ಹಾಳಾಗುತ್ತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಒಂಚೂರ ನಿನಗ ಒಂಚೂರ ನಿನಗ ಒಂಚೂರ ಕೃಷಿಯ ಕಷ್ಟ ಕಡಿಮೆ ಮಾಡಲು ಬೇಕು ಸರಳ ಉಪಕರಣ ಉತ್ತಮ ಗುಣದ ಇಳುವರಿ ಪಡೆಯಲು ಬೇಕು ಹೊಸ ಹೊಸ ಸಾಧನ ಕೃಷಿಯ ಕಷ್ಟ ಕಡಿಮೆ ಮಾಡಲು ಬೇಕು ಸರಳ ಉಪಕರಣ ಉತ್ತಮ ಗುಣದ ಇಳುವರಿ ಪಡೆಯಲು ಬೇಕು ಹೊಸ ಹೊಸ ಸಾಧನ ಬೇಕು ಹೊಸ ಹೊಸ ಸಾಧನ ಕಡಿಮೆ ಮಾಡಲು ಬೇಕು ಸರಳ ಉಪಕರಣ ಉತ್ತಮ ಗುಣದ ಇಳುವರಿ ಪಡೆಯಲು ಬೇಕು ಹೊಸ ಹೊಸ ಸಾಧನ ಬೇಕು ಹೊಸ ಹೊಸ ಸಾಧನ

ಬೆಟ್ಟದಲ್ಲಿ ಝರಿ ಬಾರಿ ಅರೆ ಅರೆ ಮ